ಇಂದಿನ ವಿಷಯ ಜೇನುತುಪ್ಪದ ಪೌಷ್ಟಿಕ ಮೌಲ್ಯ ಮತ್ತು ಔಷಧೀಯ ಮಹತ್ವ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯದಂತಹ ಸ್ವಾಗತ. ರೈತ ಬಂಧುಗಳಿಗೆ ನನ್ನ ಜೊತೆಗೆ ಡಾಕ್ಟರ್ ಬದ್ರಿ ಪ್ರಸಾದ್ ಅವರನ್ನ ಮಾತಾಡಿಸಿ ಈ ಜೇನುತುಪ್ಪದ ಪೌಷ್ಟಿಕ ಮೌಲ್ಯ ಏನು, ಅವರ ಔಷಧೀಯ ಮಹತ್ವ ಏನದ, ಈ ವಿಷಯವನ್ನ ಅವರ ಜೊತೆಗೆ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡುವಂತ ಮಾತಾಡಿ. ನಮಸ್ಕಾರ ಬದ್ರಿ ಪ್ರಸಾದ್ ಅವರೇ. ನಮಸ್ಕಾರ ಸರ್. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯದಂತಹ ಸ್ವಾಗತ ಸರ್. ಸರ್, ಮೊದಲಿಗೆ ಈ ಜೇನುತುಪ್ಪದಲ್ಲಿರುವಂತಹ ಪೌಷ್ಟಿಕ ಔಷಧಗಳು ಯಾವ್ಯಾವು, ನಮ್ಮ ದೇಹಕ್ಕೆ ಯಾವ ರೀತಿ ಉಪಯೋಗಕ್ಕೆ ಬರ್ತದಂತ್ರಿ? ಜೇನುತುಪ್ಪ ಅಂತಕ್ಕಂಥದ್ದು ನಮಗೆ ನಿಸರ್ಗ ನೀಡಿರ್ತಕ್ಕಂತ ಒಂದು ಅಮೃತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ನೀವು ಬಹಳಷ್ಟು ಸಲ ಹೇಳಿದ್ರಿ ಸರ್. ಬಹಳಷ್ಟು ಹೇಳ್ತಾನೆ ಇರ್ತೀವಿ, ಯಾಕಂದ್ರೆ ಅಂತಹ ಒಂದು ಪದಾರ್ಥ ನಮ್ಗೆ ಇವತ್ತಿಗೂ ಭೂಮಿ ಮೇಲೆ ಕೃತಕವಾಗಿ ನಮಗೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂತಹ ಒಂದು ಅನರ್ಘ್ಯವಾದಂತಹ ಒಂದು ಪದಾರ್ಥ. ಹಾಗಾಗಿ ಈ ಒಂದು ಜೇನುತುಪ್ಪ ನಮಗೆ ಇವತ್ತು ನೈಸರ್ಗಿಕವಾಗಿ ಸಿಗ್ತಾ ಇದೆ. ಇವತ್ತು ನಾವು ಇತಿಹಾಸವನ್ನು ಗಮನಿಸಿದಾಗಲೂ ಸಹ ನಾವು ಅನ್ಕೊಂತೀವಿ ಭಾರತದಲ್ಲಿ ಸಿಗ್ತಾ ಇದ್ದಕ್ಕಂತಹ ಒಂದು ಶುದ್ಧವಾದ ಜೇನುತುಪ್ಪ, ಸಾಂಬಾರ ಪದಾರ್ಥ ಮತ್ತೆ ಈ ಒಂದು ಮುಸ್ಲಿಂ ಬಟ್ಟೆ, ಇವುಗಳಿಗೆ ಒಂದು ಆಕರ್ಷಣೆಗಾಗಿ ನಮಗೆ ಹಲವಾರು ಪಾಶ್ಚಾತ್ಯರು ನಮ್ಮ ದೇಶಕ್ಕೆ ಆಕ್ರಮಣ ಮಾಡಿದ್ರು ಅಥವಾ ಅವರ ಒಂದು ವ್ಯಾಪಾರಕ್ಕಂತ ಬಂದಿದ್ದು ನಮ್ಮ ದೇಶವನ್ನ ಆಕ್ರಮಣ ಮಾಡಿದ್ರು ಅಂತ ನಮ್ಗೆ ಗೊತ್ತದೆ. ಇತಿಹಾಸ ಆ ಒಂದು ಜೇನುತುಪ್ಪದ ಮಹತ್ವವನ್ನು ನಾವು ಗಮನಿಸಿದ್ರೆ ಹುಟ್ಟಿದ ಮಗುವಿನಿಂದ ಸಾಯತಕ್ಕಂಥ ಮನುಷ್ಯನ ತನಕ ಪ್ರತಿಯೊಂದು ನಮ್ಮ ಜನಜೀವನದಲ್ಲಿ ಹಾಸು ಹೋಗಾಗಿರ್ತಕ್ಕಂಥ ಒಂದು ಪದಾರ್ಥ. ತಾಯಿಯ ಹಾಲಿಗಿಂತ ಮೊದಲು ನಾವು ಜೇನುಸುಪ್ಪವನ್ನು ಮಗುವಿಗೆ ನಾವು ನೆಕ್ಕಿಸ್ತೀವಿ. ಅಂದ್ರೆ ಏನರ್ಥ, ಹುಟ್ಟಿದ ಮಗುವಿಗೆ ಅಳಲಿಕ್ಕೆ ಅಥವಾ ಕಿರಿಚಲಿಕ್ಕೆ ಶಕ್ತಿ ಬಹಳಷ್ಟು ವ್ಯಯ ಆಗ್ತಾ ಇರ್ತದೆ. ದಿಢೀರಂತ ಒಂದು ಶಕ್ತಿ ಬೇಕಾಗುತ್ತೆ. ಆ ಒಂದು ಶಕ್ತಿಯ ಮೂಲ ತಕ್ಷಣಕ್ಕೆ ಅರಗಿ ದೇಹಕ್ಕೆ ಶಕ್ತಿಯನ್ನು ನೀಡತಕ್ಕಂತ ಒಂದು ಪದಾರ್ಥ ಅಂತ ಹೇಳಿದ್ರೆ ಜೇನುತುಪ್ಪ. ಅದು ನಮ್ಮ ಪ್ರಾರಂಭದಲ್ಲಿ ಇನ್ನ ವಯಸ್ಸಾದಂತೆ ರೋಗಿಗಳಿರ್ತಾರೆ, ಆಹಾರ ಸೇವನೆ ಮಾಡೋದು ಕಷ್ಟ ಆಗ್ತಾ ಇರ್ತದೆ, ಅವರಿಗೂ ಸಹ ತಮ್ಮ ದೈನಂದಿನ ಚಟುವಟಿಕೆಗಳು ಮಾಡಲಿಕ್ಕೆ ಎನರ್ಜಿ ಶಕ್ತಿ ಬೇಕಾಗುತ್ತೆ. ಅಲ್ಲಿ ಸಹ ಒಂದು ಜೇನುತುಪ್ಪವನ್ನ ಬಳಸ್ತಾ ಇರ್ತೀವಿ. ಈ ಒಂದು ಜೇನುತುಪ್ಪವನ್ನು ನಾವು ಗಮನಿಸಿದಾಗ ಏನೇನು ಅಂಶಗಳು ಅದರೊಳಗೆ ಇರ್ತದೆ ಸಾಧಾರಣವಾಗಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ನೀರಿನ ಅಂಶ ಇರ್ತದೆ. ಸುಮಾರು 17-22% ಶೇಕಡ ಒಂದು ನೀರಿನ ಅಂಶ ಇರ್ತದೆ. ಅದಾದ್ಮೇಲೆ ಗ್ಲೂಕೋಸ್ ಸಕ್ಕರೆ ಅಂತೇಳಿ ಶುಗರ್ ಅಂತ ಏನು ಹೇಳ್ತೀವಿ ನಾವು, ಅದು ಸುಮಾರು 35-37% ಶೇಕಡ ಆ ಒಂದು ಪ್ರಮಾಣದಲ್ಲಿ ಇರ್ತದೆ. ಇನ್ನ ಫ್ರಕ್ಟೋಸ್, ಈ ಒಂದು ಹಣ್ಣುಗಳಲ್ಲಿ ಇರತಕ್ಕಂತಹ ಒಂದು ಸಕ್ಕರೆ ಹಣ್ಣಿನ ರೂಪದಲ್ಲಿ ಇರತಕ್ಕಂಥದ್ದು ಫ್ರಕ್ಟೋಸ್ ಶುಗರ್, ಅದರ ಒಂದು ಪ್ರಮಾಣ ಸುಮಾರು 33-36% ಇರ್ತದೆ. ಇನ್ನ ನಮಗೆ ಈ ಒಂದು ಸುಕ್ರೋಸ್ ಶುಗರ್ ಅಂತ ಹೇಳ್ತೀವಿ ನಾವು, ಸಕ್ಕರೆಯಲ್ಲಿ ವಿವಿಧ ಭಾಗಗಳಿದೆ, ಆ ಒಂದು ಸುಕ್ರೋಸ್ ಅಂಶ ಇರತಕ್ಕಂಥದ್ದು 1-3% ಅಷ್ಟೇ ಇರ್ತದೆ, ಸ್ವಲ್ಪ ಇರ್ತದೆ. ಅಂದ್ರೆ ಅಂಗಡಿಗಳಲ್ಲಿ ದೊರೆತಕ್ಕಂಥ ಸಕ್ಕರೆ ಏನಿರ್ತದೆ ಅದರ ಒಂದು ಸುಕ್ರೋಸ್ ಅಥವಾ ಸಕ್ಕರಿನ್ ಅಂತ ಏನ್ ಕರಿತೀವಿ ಅದು ಬಹಳ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ನೈಸರ್ಗಿಕವಾಗಿ ಸಿಗತಕ್ಕಂತಹ ಜೇನಲ್ಲಿ ಕಡಿಮೆ ಇರ್ತದೆ, ಆದ್ರೆ ಕೃತಕವಾದಂತಹ ಜೇನಲ್ಲಿ ಹೆಚ್ಚಿರ್ತದೆ. ಅದು ಆ ಒಂದು ಮಿಲಾವಟ್ ಆಗಿರ್ತದೆ ಅಲ್ಲಿರ್ತದೆ. ಇನ್ನ ಬೂದಿಯ ಅಂಶಗಳು ಅಂದ್ರೆ ಆಶ್ ಕಂಟೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅದು 0.1-0.3% ಪ್ರಮಾಣದಲ್ಲಿ ಆ ಒಂದು ಅಂಶ ಇರ್ತದೆ. ಇನ್ನ ಹಲವಾರು ಆಮ್ಲಗಳು ಅದರಲ್ಲಿ ಬೆರೆತ್ಕೊಂಡಿರ್ತದೆ, ಅಮೈನೋ ಆಮ್ಲಗಳು, ಹಲವಾರು ಆಮ್ಲಗಳು ಅದರಲ್ಲಿ ಬೆರೆತಿರ್ತದೆ. ಅದರ ಪ್ರಮಾಣ ಸುಮಾರು 0.1, ಬಹಳ ಕಡಿಮೆ ಪ್ರಮಾಣದ ಅತ್ಯಲ್ಪ ಪ್ರಮಾಣದಲ್ಲಿ ಇರೋದನ್ನ ನಾವು ನೋಡ್ತೇವೆ. ಸೊ ಈ ಒಂದು ಜೇನುತುಪ್ಪ, ಈ ಒಂದು ಕಂಟೆಂಟ್ ಏನಿದೆ, ಇದು ಮನುಷ್ಯನಿಗೆ ಸಾಕಷ್ಟು ಶೀಘ್ರದಲ್ಲಿ ಒಂದು ಶಕ್ತಿಯನ್ನು ಕೊಡತಕ್ಕಂತ ಒಂದು ಪದಾರ್ಥ ಇದು. ನಮ್ಮ ಚಟುವಟಿಕೆಗಳಲ್ಲಿ ಸುಮಾರು 100 ಗ್ರಾಂ ಜೇನುತುಪ್ಪವನ್ನು ನಾವು ಸೇವನೆ ಮಾಡಿದಾಗ ಅದರಿಂದ ಸುಮಾರು 350 ಕ್ಯಾಲರಿಯಷ್ಟು ಶಕ್ತಿ ನಮಗೆ ದೊರಕುತ್ತದೆ 100 ಗ್ರಾಂನಿಂದ. ಇದು ಅತ್ಯಂತ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಮಗೆ ನೈಸರ್ಗಿಕವಾಗಿ ದೊರೆತಕ್ಕಂತಹ ಒಂದು ಶಕ್ತಿಯ ಒಂದು ಅಂಶ. ಬೇರೆ ಯಾವುದೇ ಒಂದು ಆಹಾರವನ್ನು ಸೇವನೆ ಮಾಡಿದಾಗ ಅತ್ಯಂತ ಶೀಘ್ರವಾಗಿ ಅಷ್ಟೊಂದು ಶಕ್ತಿ ಸಿಗೋದು ಈ ಒಂದು ಜೇನಿನಲ್ಲಿ ಮಾತ್ರ. ಇದು ಬಹಳ ಮುಖ್ಯವಾಗುತ್ತೆ. ಈ ಒಂದು ನಾವು ಸೇವನೆ ಮಾಡಿದಾಗ ನಾವು ಸಾಕಷ್ಟು ರೂಪದಲ್ಲಿ ನಾವು ಸೇವನೆ ಮಾಡ್ತೀವಿ. ಅದರಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದು ಚಮಚದಷ್ಟು ಜೇನುತುಪ್ಪವನ್ನ ಉಗುರು ಬೆಚ್ಚಗಿನ ನೀರಿನಲ್ಲಿ ಹಾಕೊಂಡು ಸೇವನೆ ಮಾಡ್ಬೇಕಂತೀವಿ. ಏನು ಉಪಯೋಗ ಆಗುತ್ತೆ ಇದರಿಂದ ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ರಕ್ತದ ಶುದ್ಧೀಕರಣಕ್ಕೆ ಇದು ಹೆಚ್ಚಿನ ಒಂದು ಸಹಾಯವನ್ನು ಮಾಡುತ್ತದೆ. ಮತ್ತೆ ಇದರಲ್ಲಿರ್ತಕ್ಕಂಥ ಹಲವಾರು ಕಿಣ್ವಗಳು ನಮ್ಮ ಡೈಜೆಷನ್ ಪವರ್ ಅಂತ ಹೇಳ್ತೇವೆ, ಪಚನ ಕ್ರಿಯೆ ಅಂತ ಕರಿತೀವಿ, ಅದನ್ನ ವೃದ್ಧಿ ಮಾಡುತ್ತದೆ. ಈ ಒಂದು ಜೇನಿನಲ್ಲಿರ್ತಕ್ಕಂಥ ಅಂಶಗಳು ನಮ್ಮ ದೇಹದ ಒಂದು ಪಚನ ಶಕ್ತಿಯನ್ನ ಹೆಚ್ಚಿನ ಮಾಡುತ್ತದೆ, ಹಸಿವೆ ಆಗದಂತೆ ಮಾಡುತ್ತದೆ, ಶೀಘ್ರವಾಗಿ ನಾವು ತಿಂದಿರತಕ್ಕಂಥ ಆಹಾರವನ್ನ ಅರಗಿಸ್ತದೆ. ಈ ಒಂದು ಪ್ರಯೋಗಗಳು ಮಾಡುತ್ತದೆ. ಇದನ್ನ ಸೇವನೆ ಮಾಡೋದ್ರಿಂದ ಮುಖದ ಕಾಂತಿ ಜಾಸ್ತಿ ಮಾಡುತ್ತದೆ. ಪ್ರತಿನಿತ್ಯ ನಾವು ಸೇವನೆ ಮಾಡೋದ್ರಿಂದ ಮುಖದಲ್ಲಿ ಒಂದು ಕಾಂತಿ, ನಾನಾಗ್ಲೇ ಹೇಳಿದ್ದೆ, ಈಗಾಗಲೇ ನಾವು ಮಾತಾಡಿದ್ವಿ, ಈ ಜೇನಿನಲ್ಲಿ ಇರತಕ್ಕಂತಹ ಹಲವಾರು ಅಂಶಗಳು, ಈ ಒಂದು ಯಾವುದೇ ಒಂದು ದೇಹದ ಕಾಂತಿಯನ್ನು ಹೆಚ್ಚಿಸತಕ್ಕಂತಹ ಪದಾರ್ಥಗಳು ಇರೋದ್ರಿಂದನೆ ಇವತ್ತು ಆ ಒಂದು ಜೇನಿನ ರಾಜಶಾಹಿ ರಸಕ್ಕೆ ಬಹಳಷ್ಟು ಬೇಡಿಕೆ ಇದೆ. ಅದನ್ನ ಈ ಒಂದು ಕಾಂತಿಯುಕ್ತ ಕ್ರೀಮ್ಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ ಅಂತ ಹೇಳಿದ್ವಿ. ಅದೇ ತರ ಜೇನನ್ನು ಸಹಿತ ನಾವು ನೇರವಾಗಿ ಸೇವನೆ ಮಾಡೋದ್ರಿಂದ ಮುಖದ ಒಂದು ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಅದು ಸಹಕಾರಿಯಾಗುತ್ತೆ. ಇದು ಈಗಾಗಲೇ ವೈಜ್ಞಾನಿಕವಾಗಿ ದೃಢೀಕರಣ ಆಗಿರತಕ್ಕಂಥದ್ದು, ಪ್ರೂವ್ ಆಗಿದೆ ಇದು. ಇದಲ್ಲದೇ ಸಾಧಾರಣವಾಗಿ ನಾವು ಹಲವಾರು ಸಿಹಿ ತಿಂಡಿಗಳ ಬಳಕೆಯಲ್ಲಿ ಇದನ್ನ ನಾವು ಉಪಯೋಗ ಮಾಡ್ತಾ ಇರ್ತೀವಿ, ಅಥವಾ ಬ್ರೆಡ್ ಕೇಕ್ಗಳ ತಯಾರಿಕೆಯಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಇದನ್ನ ದಿನನಿತ್ಯವಾಗಿ ಬಳಸ್ತೀವಿ. ಅದಲ್ಲದೆ ಈಗಾಗಲೇ ಹಲವಾರು ವೈದ್ಯಕೀಯ ಪದ್ಧತಿಗಳಿದೆ. ನಾವೇನು ಹೋಮಿಯೋಪತಿ ಅಂತ ಹೇಳ್ತೀವಿ, ಆಯುರ್ವೇದ ಅಂತ ಹೇಳ್ತೀವಿ, ಯುನಾನಿ ಪದ್ಧತಿ ಅಂತ ಹೇಳ್ತೀವಿ. ಇಲ್ಲಿ ಪ್ರತಿಯೊಂದು ಪದ್ಧತಿಯಲ್ಲೂ ಸಹಿತ ಎಲ್ಲ ಔಷಧಿಗಳ ತಯಾರಿಕೆಯಲ್ಲಿ ಅಥವಾ ಅದನ್ನ ಬಳಕೆ ಮಾಡುವಾಗ ಜೇನುತುಪ್ಪವನ್ನು ಕಡ್ಡಾಯವಾಗಿ ಬಳಸ್ತಾ ಇದ್ವಿ. ಅದು ಒಂದು ಪಾರ್ಟ್ ಇದ್ದೇ ಇರ್ತದೆ ಈ ಒಂದು ಇದರಲ್ಲಿ. ಈಗಾಗಲೇ ಹೇಳದಂಗೆ ಮನುಷ್ಯನ ದೇಹವನ್ನ ರಕ್ತ ಶುದ್ಧಿ ಮಾಡಬೇಕಾದ್ರೆ, ಅಂದ್ರೆ ರಕ್ತ ಕಲ್ಮಶವಾದಾಗ ಅದನ್ನ ಶುದ್ಧಿ ಮಾಡಲಿಕ್ಕೆ ಬಳಕೆ ಮಾಡ್ತಾರೆ ಈ ಆಯುರ್ವೇದ ಔಷಧಿಗಳಲ್ಲಿ. ಕಣ್ಣುಗಳನ್ನ ಶುಚಿಗೊಳಿಸಿ ಕಣ್ಣಿನ ಕಾಂತಿಯನ್ನ ಕಣ್ಣಿನ ಶಕ್ತಿಯನ್ನ ನೀಡಲಿಕ್ಕೆ ಈ ಒಂದು ಜೇನುತುಪ್ಪ ಬಳಕೆಯಾಗುತ್ತೆ. ಕಣ್ಣಿನ ಒಂದು ಶಕ್ತಿ ಅಥವಾ ಇದು ಕುಂದಿದ್ರೆ ಅದರ ಒಂದು ಇದರಲ್ಲಿ. ಮತ್ತೆ ಶೀತ, ಕೆಮ್ಮು, ಜ್ವರ, ಗಂಟ್ಲು ಮಾರಿ ಈ ಒಂದು ಬೇನೆ ಅಥವಾ ಕಾಯಿಲೆಗಳನ್ನ ನಾವೇನು ಹೇಳ್ಕೊಳ್ತೀವಿ, ಆ ಸಮಸ್ಯೆಗಳ ಪರಿಹಾರಕ್ಕೆ ಜೇನುತುಪ್ಪವನ್ನ ಔಷಧಿಯಾಗಿ ಬಳಕೆ ಮಾಡತಕ್ಕಂಥದ್ದು. ಮತ್ತೆ ಇನ್ನು ಪ್ರಮುಖವಾಗಿ ನಾವು ಉಪಯೋಗ ಮಾಡತಕ್ಕಂಥದ್ದು ಈ ಸುಟ್ಟ ಗಾಯಗಳು ಎಲ್ಲೆಲ್ಲಿ ಬರ್ನಿಂಗ್ ಆಗಿರುತ್ತದೆ ಬೆಂಕಿಯಿಂದ ಸುಟ್ಟಂತಹ ಸಂದರ್ಭಗಳಲ್ಲಿ, ಅದನ್ನ ತಕ್ಷಣ ಆ ಒಂದು ಉರಿಯ ಬಾಧೆಯನ್ನು ಕಡಿಮೆ ಮಾಡಲಿಕ್ಕೆ, ಬೇಗ ಅದನ್ನ ಗಾಯವನ್ನ ಮಾಗುವಂಗೆ ಮಾಡಿಕೊಳ್ಳಿಕ್ಕೆ, ಮತ್ತೆ ದೇಹದ ಮೇಲೆ ಹೆಚ್ಚಿನ ಕಲೆಗಳು ಈ ಸುಟ್ಟದ್ರಿಂದ ಆಗಲಾರದಂತೆ ಉಳಿಬಾರದು ಅಂತಹ ಒಂದು ಔಷಧಿಯಾಗಿ ಇದನ್ನ ನಾವು ಬಳಕೆ ಮಾಡ್ತೀವಿ. ಜೇನುತುಪ್ಪ ವರ್ಷ ಬಿಡೋದು ಅದನ್ನ ಒಂದು ಮೆತ್ತೋದು ಅಥವಾ ಹಚ್ಕೊಳ್ಳೋದು, ಈ ಒಂದು ಬಳಕೆಯನ್ನ ನಾವು ಮಾಡ್ತಾನೆ ಇದ್ದೀವಿ. ಇದರಲ್ಲಿ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಮತ್ತೆ ನಂಜು ರೋಗವನ್ನು ನಿರೋಧಿಸತಕ್ಕಂತಹ ಒಂದು ಶಕ್ತಿ ಇದೆ, ಕೆಲವು ಅಂಶಗಳಿದೆ ಅಂತ ನಮಗೆ ಒಂದು ನಂಬಿಕೆ ಇದೆ. ಅದನ್ನು ಸಹ ನಾವು ಇದು ನೋಡಿದೀವಿ. ಅದಲ್ಲದೇ ಸಹಿತ ಶ್ವಾಸಕಾಂಗ ಮತ್ತೆ ಜೀರ್ಣಾಂಗಗಳ ಒಂದು ಹಲವಾರು ತೊಂದರೆಗಳನ್ನು ನಿವಾರಣೆ ಮಾಡುತ್ತದೆ. ನಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ ಮತ್ತು ಜೀರ್ಣಾಂಗಗಳಿಗೆ ಸಂಬಂಧಪಟ್ಟಂಗೆ, ಮತ್ತೆ ಇನ್ನು ಹಲವಾರು ಕಾಯಿಲೆಗಳನ್ನ ಹತೋಟಿ ಮಾಡೋದು. ಉದಾಹರಣೆಗೆ ಕ್ಷಯ ರೋಗ ಇರಬಹುದು, ಕ್ಯಾನ್ಸರ್ ನಂತಹ ಮಾರಕ ಕಾಯಿಲೆಗಳಿರಬಹುದು, ಇದನ್ನ ಒಂದು ಹತೋಟಿಯಲ್ಲಿ ಇಡಲಿಕ್ಕೆ ಇದರಲ್ಲಿರತಕ್ಕಂತಹ ಹಲವಾರು ಅಂಶಗಳು ಕಾರಣ ಆಗುತ್ತೆ. ಇದನ್ನ ಸೇವನೆ ಮಾಡೋದು ಉತ್ತಮ ಅಂತೇಳಿ ಇವತ್ತು ಸಾಕಷ್ಟು ಕಡೆ ಒಂದು ರೂಢಿ ಅಥವಾ ಜಾರಿಯಲ್ಲಿದೆ ಅಂತ ನಾವು ಹೇಳಬಹುದು. ಸೊ ಇಷ್ಟೆಲ್ಲ ಈ ಒಂದು ಪ್ರಯೋಜನಗಳು ನಮಗೆ ಇವತ್ತು ಈ ಒಂದು ಜೇನಿನ ಒಂದು ಬಳಕೆಯಿಂದ ವೈದ್ಯಕೀಯವಾಗಿ ನಮಗೆ ಲಭ್ಯ ಆಗ್ತಾ ಇರ್ತಕ್ಕಂಥ. ಹಾಗಂತಂದ್ರೆ ಈಗ ಸಾಮಾನ್ಯವಾಗಿ ಒಂದು ಆರೋಗ್ಯಯುತವಾಗಿ ಮನುಷ್ಯ ಇರಬೇಕು ಅಂತಂದ್ರೆ ಜೇನುತುಪ್ಪವನ್ನ ಎಷ್ಟು ಪ್ರಮಾಣದಲ್ಲಿ ನಾವು ತಗೊಳ್ಬೇಕು ಅನ್ನೋದೇನಾದ್ರೂ ಹೇಳಬಹುದು? ಒಂದು ಜೇನುತುಪ್ಪ ಅತಿಯಾದರೆ ಅಮೃತವೂ ಸಹ ವಿಷ ಅನ್ನೋದು ನಾವು ಒಂದು ಜ್ಞಾನದಲ್ಲಿ ಇಟ್ಕೊಂಡೇ ಇರಬೇಕಾಗುತ್ತೆ. ನಾವು ಪ್ರತಿನಿತ್ಯ 2 ಟೀಸ್ಪೂನ್ ಅಷ್ಟು ಅಂದ್ರೆ ಸುಮಾರು 10 ಮಿಲಿಯಷ್ಟು ಜೇನುತುಪ್ಪವನ್ನ ನಾವು ಪ್ರತಿನಿತ್ಯ ಸೇವನೆ ಮಾಡಬಹುದು. ಅದು ಕೈಯಲ್ಲಿ ನೇರವಾಗಿ ಹಾಕಬಹುದು, ಕಲಸಿ ಅದನ್ನಾದ್ರೂ ತಗೊಳ್ಬಹುದು, ಸೇವನೆಯನ್ನ ಮಾಡಬಹುದು. ನಿರಂತರವಾಗಿ ತಗೊಳ್ಳೋರಿಗೆ, ಒಂಚಿನ್ನೇ ಆಯಿಲ್ ತಗೊಳ್ಳೋರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಪ್ರಮಾಣ ತಗೊಂಡ್ರು ಅವರ ಒಂದೊಂದು ಲಿಮಿಟ್ಸ್ ಮೇಲೆ ತಡ್ಕೊಳ್ತಕ್ಕಂತ ಇದಿರ್ತದೆ. ಸರ್, ಈಗ ಈ ಯಾರಿಗೆ ಶುಗರ್ ಇದೆ, ಸಕ್ಕರೆ ಕಾಯಿಲೆ ಇದೆ, ಅವರು ಜೇನುತುಪ್ಪ ತಗೊಳ್ಬಹುದು ಹೆಂಗೆ? ಇದೊಂದು ಬಹಳ ಮುಖ್ಯವಾದಂತ ಪ್ರಶ್ನೆ. ಇದು ಸಾಕಷ್ಟು ಜನಕ್ಕೆ ಏನು ಒಂದು ಡೌಟ್ ಇರ್ತದೆ ಅಂದ್ರೆ ಇದರಲ್ಲಿ ಸಕ್ಕರೆ ಜಾಸ್ತಿ ಇರ್ತದೆ, ಇದನ್ನ ತಗೊಂಡ್ರೆ ನಮಗೆ ಮಧುಮೇಹ ಜಾಸ್ತಿ ಆಗುತ್ತೆ, ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂತೇಳಿ. ನೈಸರ್ಗಿಕವಾಗಿ ಸಿಗತಕ್ಕಂತ ಶುದ್ಧ ಜೇನುತುಪ್ಪ ನಾನು ಹೇಳ್ತಾ ಇದ್ದೀನಿ, ಇದನ್ನ ಬಹಳ ಎಚ್ಚರಿಕೆಯಿಂದ ಕೇಳಬೇಕು. ಶುದ್ಧ ಜೇನುತುಪ್ಪವನ್ನ ಸೇವನೆ ಮಾಡಿದ್ರೆ ಮಧುಮೇಹಿಗಳು ಸಹ ಒಂದು ಲಿಮಿಟ್ ನಲ್ಲಿ ತಗೊಂಡ್ರೆ ಯಾವುದೇ ಹಾನಿ ಆಗುದಿಲ್ಲ. ದಿನಕ್ಕೆ 5-10 ml ನಷ್ಟು ತಗೊಂಡ್ರೆ ಯಾವುದೇ ಹಾನಿ ಇಲ್ಲ, ಸಕ್ಕರೆ ಅಂಶ ಜಾಸ್ತಿ ಆಗೋದಿಲ್ಲ. ಆದರೆ ಮಾರುಕಟ್ಟೆಗಳಲ್ಲಿ ಸಿಗತಕ್ಕಂತ ಹಲವಾರು ಬ್ರಾಂಡಿನ ಒಂದು ಮಿಶ್ರಣದ ಜೇನುತುಪ್ಪ ಏನಿದೆ, ನಾವು ಜೇನುತುಪ್ಪ ಅಂತ ತಗೊಂತಾ ಇದೀವಲ್ಲ, ಅದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಬೆರೆತಿರೋದ್ರಿಂದ ಅಂತಹ ಜೇನುತುಪ್ಪವನ್ನು ಸೇವನೆ ಮಾಡಿದ್ರೆ ಖಂಡಿತವಾಗಿ ಮಧುಮೇಹಿಗಳಿಗೆ ಅಪಾಯನೇ ಇರುತ್ತೆ. ಅಂತಂದ್ರೆ ಶುದ್ಧವಾದ ಜೇನುತುಪ್ಪ ಉಪಯೋಗ ಮಾಡಬೇಕು ಅಂತ ತಾವು ಹೇಳ್ತಾರೆ. ಖಂಡಿತ. ಅಂತಂದ್ರೆ ಶುದ್ಧವಾದ ಜೇನುತುಪ್ಪ ಅದ ಅಂತೇಳಿ ನಾವು ಹೆಂಗ್ ಗುರುತಿಡಬೇಕು? ಶುದ್ಧವಾದ ಜೇನುತುಪ್ಪ, ಇವತ್ತು ನಾವು ಶುದ್ಧವಾದ ಜೇನುತುಪ್ಪ ಅಂತ ಹೇಳಬೇಕಾದ್ರೆ ನಮ್ಮ ಕಣ್ಣೆದುರಿಗೆ ನಾವು ತೆಗೆದ್ರೆ ಮಾತ್ರ ಅದು ಶುದ್ಧವಾದ ಜೇನುತುಪ್ಪ. ಅಂದ್ರೆ ಅದಕ್ಕಿಂತ ಬೇರೆ ಏನನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ರಾಷ್ಟ್ರೀಯ ಜೇನು ಮಂಡಳಿಯ ಒಂದು ವರದಿಯ ಪ್ರಕಾರ ಅವರು ಸುಮಾರು ಮಾರುಕಟ್ಟೆಯಲ್ಲಿ ಲಭ್ಯ ಇರತಕ್ಕಂತಹ ಜನಪ್ರಿಯ ಬ್ರ್ಯಾಂಡ್ಗಳನ್ನ ಲ್ಯಾಬ್ ಟೆಸ್ಟ್ ಮಾಡಿದಾಗ ಯಾವುದೇ ಒಂದು ಬ್ರ್ಯಾಂಡ್ ಕೇವಲ 1% ಅಷ್ಟು ಶುದ್ಧ ಇಲ್ಲ ಅಂತ ಹೇಳಿ ಒಂದು ವರದಿಯನ್ನು ಕೊಟ್ಟಿದ್ರು ಒಂದು ಬಾರಿ. ಹಾಗೆ ನೋಡಿದಾಗ ನಾವು ಯಾವುದನ್ನು ಸಹಿತ ಶುದ್ಧ ಅಶುದ್ಧ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ನೇರವಾಗಿ ನಮ್ಮ ಕಣ್ಣೆದುರಿಗೆ ನಾವು ಮನೆಯಲ್ಲೇ ಜೇನು ಸಾಕಾಣಿಕೆಯನ್ನು ಮಾಡಿ ತೆಗೆದಂತಹ ಶುದ್ಧ ತುಪ್ಪ, ಯಾಕಂದ್ರೆ ಅದನ್ನ ಮೇಲ್ಗಡೆ ಒಂದು ಟ್ಯಾಂಪರ್ ಪ್ರೂಫ್ ಸೀಲ್ ಆ ಒಂದು ಮೇಣದಿಂದ ಮೆತ್ತಿರ್ತದ, ಅದನ್ನ ನಾವು ಹರಿದು ತೆಗೆದು ನಾವು ತುಪ್ಪವನ್ನು ತೆಕ್ಕೊಂಡಾಗಲೇ ಅದು ಶುದ್ಧವಾದ ಜೇನುತುಪ್ಪ ಆಗುತ್ತೆ. ತಾವು ಹೇಳೋದೇನು ಅಂತಂದ್ರೆ ನಾವು ನಮ್ಮ ಮನೆಯಲ್ಲಿ ಒಂದಾದರೂ ಜೇನು ಪೆಟ್ಟಿಗೆಯನ್ನು ಇಟ್ಟುಕೊಂಡು ನಮ್ಮ ಅವಶ್ಯಕತೆಗೆ ಬೇಕಾದಷ್ಟು ಜೇನುತುಪ್ಪವನ್ನು ಉತ್ಪಾದನೆ ಮಾಡಿಕೊಳ್ಳದೆ ಶ್ರೇಷ್ಠ. ಸರಿಗೆ ಗೂಡಿನಿಂದ ನಾನು ತುಪ್ಪ ತೆಗಿತೀವಿ, ಈ ತೆಗೆದ್ಮೇಲೆ ಅದ್ರಾಗ ಏನಾದರೂ ಕಲ್ಮಶಗಳು ಸೇರಿಕೊಂಡಿರ್ತೋ ಅದನ್ನ ಹೆಂಗ್ ನಾವು ಸೇರ್ಕೊಳ್ತೀವಿ? ಏನಾಗುತ್ತೆ, ಸಾಧಾರಣವಾಗಿ ನಾವು ನೈಸರ್ಗಿಕವಾಗಿ ದೊರೆತಕ್ಕಂಥ ಜೇನುತುಪ್ಪವನ್ನ ನಾವು ಸರಿಯಾದಂತಹ ಒಂದು ಕೌಶಲ್ಯ ಇಲ್ಲದೆ ತೆಗೆದಂತ ಸಂದರ್ಭದಲ್ಲಿ ಅದರ ಜೊತೆಗೆ ಮೊಟ್ಟೆ ಮರಿ ಮತ್ತೆ ಮೇಣ ಎಲ್ಲದರ ಒಂದು ಮಿಶ್ರಣನೇ ಬಂದ್ಬಿಡ್ತದೆ. ಅದನ್ನ ಹೆಂಗ್ ನಾವು ಶುದ್ಧ ಮಾಡೋದು? ಆಮೇಲೆ ಕೆಲವು ಸಲ ಅದು ಪರಿಪಕ್ವ ಆಗಿರೋದಿಲ್ಲ, ಅಂತಹ ಒಂದು ಜೇನನ್ನು ತೆಗೆದಿರ್ತೀವಿ ನಾವು. ಅಂತಹ ಸಂದರ್ಭದಲ್ಲಿ ಒಂದು ಪಾತ್ರೆಯಲ್ಲಿ ನಾವು ನೀರನ್ನ ಉಗುರ್ಬೇಕು, ಅಂದ್ರೆ ಸುಮಾರು 60 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ, ಅಷ್ಟು ಮಟ್ಟಕ್ಕೆ ನಾವು ನೀರನ್ನ ಕಾಯಿಸಿ ಅದರ ಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಜೇನುತುಪ್ಪವನ್ನು ಇಟ್ಟು ಆ ಪಾತ್ರೆಯ ಮೇಲೆ 15 ನಿಮಿಷಗಳ ಕಾಲ ಬಿಡಬೇಕು. ಅಂದ್ರೆ ನೀರೊಳಗೆ ಇಟ್ಬಿಡಬೇಕು, ಅಂದ್ರೆ ವಾಟರ್ ಬಾತ್ ಅಂತ ನಾವೇನ್ ಹೇಳ್ತೀವಿ, ಆ ರೀತಿ ನೇರವಾಗಿ ಜೇನನ್ನ ಯಾವತ್ತೂ ಕಾಯಿಸಬಾರದು. ಕಾಯಿಸಿದ್ರೆ ಅದರಲ್ಲಿರ್ತಕ್ಕಂತಹ ಹಲವಾರು ಜೀವಾಣುಗಳು ಸತ್ತು ಕಿಣ್ವಗಳು ಅವುಗಳ ಒಂದು ಚಟುವಟಿಕೆಯನ್ನು ಕಳ್ಕೊಳ್ತಾವೆ. ನೀರಿನ ಮಾಧ್ಯಮದ ಮುಖಾಂತರ ಹೀಟ್ ಅನ್ನು ಕೊಡಬೇಕು. ಈ ರೀತಿ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂತಹ ಎಲ್ಲ ಆಮ್ಲಗಳು ಅವುಗಳ ಒಂದು ಚಟುವಟಿಕೆ ಕುಂಠಿತ ಆಗಿ ಆ ಹುಳಿ ಬಂದಿರೋದು ಸಹಿತ ಮಾಮೂಲಿಯ ಒಂದು ಪರಿಸ್ಥಿತಿಗೆ ಬರ್ತದೆ. ಮತ್ತೆ ಈ ಕಶ್ಮಲಗಳು ಅವುಗಳ ಮೇಲ್ಗಡೆ ತೇಲಿಕ್ಕೆ ಬರ್ತದೆ, ಅದನ್ನ ನಾವು ಜಾಲರಿಯಿಂದ ಫಿಲ್ಟರ್ ಮಾಡ್ಕೊಳ್ಬಹುದು, ಸೋಸಬಹುದು, ಸೋಸಿ ತುಂಬಿಟ್ಕೊಳ್ಬೇಕಾದ ಬರ್ತದೆ. ಇರಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದು ಮಿಶ್ರಣ ಬರ್ತದೆ. ಆದ್ರೆ ಈಗ ವೈಜ್ಞಾನಿಕವಾಗಿ ನಾವು ಜೇನು ಸಾಕಣೆಯನ್ನು ಮಾಡಿದಾಗ ಅದರಲ್ಲಿ ಒಂದು ತುಪ್ಪದ ಕೋಣೆಗಳೇ ಬೇರೆ ಇರ್ತದೆ. ನಾವು ಆರ್ಟಿಫಿಷಿಯಲ್ ಆಗಿ ಸೂಪರ್ ಚೇಂಬರ್ ಅಂತ ಕರಿತೀವಿ, ತುಪ್ಪದ ಕೋಣೆ ಅಂತ ಕರಿತೀವಿ. ಅಲ್ಲಿರ್ತಕ್ಕಂಥ ಫ್ರೇಮ್ ಅಲ್ಲಿ ಶುದ್ಧ ತುಪ್ಪ ಮಾತ್ರ ಬರ್ತದೆ, ಯಾವುದೇ ಕಲ್ಮಶಗಳು ಮರಿ ಏನೂ ಇರೋದೇ ಇಲ್ಲ, ಕಡಿಮೆ ಅಲ್ಲ, ಇರೋದೇ ಇಲ್ಲ. ಶುದ್ಧ ತುಪ್ಪ ಮಾತ್ರ ಸಂಗ್ರಹಣೆ ಮಾಡಿ ಸೀಲ್ ಮಾಡಿರ್ತದೆ. ಆ ಒಂದು ತುಪ್ಪವನ್ನು ನಾವು ಜೇನು ತೆಗೆಯತಕ್ಕಂಥ ಉಪಕರಣಗಳಿದೆ ಇವತ್ತು, ಹನಿ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ, ಅದರಲ್ಲಿಟ್ಟು ತೆಕ್ಕೊಂಡಾಗ ಶುದ್ಧವಾದ ಜೇನುತುಪ್ಪ ಯಾವುದೇ ಮೇಣ ಆಗಲಿ ಮರಿ ಆಗಲಿ ಮೊಟ್ಟೆ ಆಗಲಿ ಇಲ್ದೇನೆ ನಮಗೆ ಸಿಗುತ್ತೆ. ಅಲ್ಲ ಸರ್, ಇದು ಬಹಳ ಆಶ್ಚರ್ಯ ಆದ್ರೂ ಖುಷಿ ಆಗ್ತದೆ. ಏನಂತಂದ್ರೆ ನಾವು ನಮ್ಮ ಮನೆಯಲ್ಲಿ ಒಂದು ಪೆಟ್ಟಿಗೆ ಇಟ್ಬಿಟ್ರೆ ಶುದ್ಧ ತುಪ್ಪವನ್ನು ತಗೊಳ್ಬಹುದು, ಯಾರಿಗೆ ನಾವು ದೂಷಿಸೋದು ಬೇಡ, ಅಲ್ಲಿ ಹೋಗೋದು ಬೇಡ, ಖರೀದಿ ಮಾಡೋದು ಬೇಡ. ಅಂತಂದ್ರೆ ಒಂದು ಪೆಟ್ಟಿಗೆಯಿಂದ ನಮ್ಮ ಮನೆಯೊಳಗೆ ಅದು ಹಳ್ಳಿ ಊರಲ್ಲಿ ಅಥವಾ ದೂರಲ್ಲಿ ಇಟ್ರೆ ಒಂದ್ ವರ್ಷಕ್ಕೆ ಎಷ್ಟು ಕಿಲೋ ತುಪ್ಪವನ್ನು ತೆಗಿಬಹುದು? 8-10 ಕೆಜಿ ತುಪ್ಪ. ನಮ್ಮ ತುಡುವೆ ಜೇನಾದ್ರೆ 8-10 ಕೆಜಿ ಜೇನುತುಪ್ಪವನ್ನು ತಗೊಳ್ಬಹುದು. ಕೆಲವು ಅಪವಾದಗಳಂತ ಹೇಳಿದ್ರೆ ಕೆಲವು ಎಕ್ಸೆಪ್ಷನ್ಸ್ ಅಂತ ನಾವು ಹೇಳ್ತೀವಿ. ನಮ್ಮಲ್ಲಿ ಬಳ್ಳಾರಿ ಒಳಗೆ ಮಂಜುನಾಥ ಗೌಡ ಅಂತೇಳಿ ಕುರುಗೋಡ್ನಲ್ಲಿ ಒಬ್ಬ ರೈತರಿದ್ದಾರೆ, ಅವರ ಮನೆ ಒಳಗಡೆ ರೂಮ್ನಲ್ಲಿ ಸಣ್ಣ ಕೊಠಡಿ ಒಳಗೆ ಜೇನು ಸಾಕಾಣಿಕೆ ಮಾಡ್ತಾರೆ, ಮನೆ ಒಳಗಡೆ. ಅದಕ್ಕೆ ಅಂತೇಳಿ ಒಂದು ರೂಮ್ ಅನ್ನು ಬಿಟ್ಟಿದ್ದಾರೆ, ಅದಕ್ಕೆ ಒಂದು ಕೊಠಡಿನೇ ಬಿಟ್ಟುಬಿಟ್ಟಿದ್ದಾರೆ. ಅಲ್ಲಿ ಜೇನು ಸಾಕಾಣಿಕೆ ಮಾಡ್ತಾರೆ. ಸಣ್ಣ ಒಂದು ಕಿಂಡಿಯ ಮುಖಾಂತರ ಹೊರಗಡೆ ಹೋಗಿ ಬರ್ತದೆ, ಮನೆ ಹಿಂಭಾಗ ಒಂದು ಗುಡ್ಡ ಇದೆ, ಆ ಗುಡ್ಡದಿಂದ ಆಹಾರ ಸಂಗ್ರಹಣೆ ಮಾಡ್ಕೊಂಡು ಬರ್ತಾವ. ಸುಮಾರು ಕನಿಷ್ಠ ಅಂತ ಹೇಳಿದ್ರೆ 30-35 ಕೆಜಿ ಜೇನುತುಪ್ಪವನ್ನು ಕೊಡ್ತಾವ ಒಂದು ವರ್ಷಕ್ಕೆ ಒಂದು ಗೂಡಿನಿಂದ. ಅಂದ್ರೆ ಸುಮಾರು ಅದ್ರ ಮೇಲ್ಗಡೆ ಒಂದು ನಾವು ಸೂಪರ್ ಚೇಂಬರ್ ಅಂತ ಏನ್ ಹೇಳಿದೆ ಅದನ್ನ ಕನಿಷ್ಠ ಅವರು 18-20 ಚೇಂಬರ್ಗಳನ್ನು ಇಡ್ತಾರೆ ಒಂದು ಪೆಟ್ಟಿಗೆ ಮೇಲೆ. ಒಂದು ಸಂಸಾರ ಕೋಣೆ ಮೇಲೆ ಸೂಪರ್ ಚೇಂಬರ್ ಅನ್ನ ಜೇನು ಕೋಣೆಯನ್ನ 18-20 ಕೋಣೆಗಳನ್ನಿಟ್ಟು ವರ್ಷದಲ್ಲಿ 2 ಸಲಿ 30-35 ಕೆಜಿ ಜೇನುತುಪ್ಪವನ್ನು ಒಂದು ಪೆಟ್ಟಿಗೆಯಿಂದ ತಗೊಳ್ತಾರೆ. ಒಂದೇ ಪೆಟ್ಟಿಗೆಯಿಂದ. ಇದು ಒಂದು ಎಲ್ಲಾ ಕಡೆನೂ ಇದು ಬರೋದಿಲ್ಲ, ಎಕ್ಸೆಪ್ಷನ್ಸ್. ಇದನ್ನ ನೋಡ್ತೀವಿ, ಸಾಧಾರಣವಾಗಿ 8-10 ಕೆಜಿ ಜೇನುತುಪ್ಪ ನಮಗೆ ಸಿಗುತ್ತೆ. ಹೌದಲ್ಲ ಸರ್? ಅಂದ್ರೆ ಬಹಳ ಸರಳ ರೀತಿಯಿಂದ ನಾವು ಶುದ್ಧವಾದ ಜೇನುತುಪ್ಪವನ್ನು ತಯಾರು ಮಾಡಿಕೊಂಡು ಅಂತಂದ್ರೆ ಅದನ್ನ ಸಾಕಾಣಿಕೆ ಮಾಡಿ ಬಳಸಬಹುದು. ಅರೇ ಅಂದ್ರೆ ಕೇಳಿದ್ರಲ್ಲ ಯಾವ ರೀತಿ ಈ ಜೇನುತುಪ್ಪದ ಪೌಷ್ಟಿಕ ಮೌಲ್ಯ ಏನದ, ಔಷಧಿಯಾಗಿ ನಾವು ಯಾವ ರೀತಿ ಉಪಯೋಗ ಮಾಡ್ಕೊಳ್ಬಹುದು, ಇನ್ನ ಶುದ್ಧ ಜೇನುತುಪ್ಪವನ್ನು ಯಾವ ರೀತಿ ನಾವು ಪಡಿಬಹುದು ಅನ್ನೋದನ್ನ ಸರಳ ಪದ್ಧತಿಯನ್ನ ಡಾಕ್ಟರ್ ಬದ್ರಿ ಪ್ರಸಾದ್ ಅವರು ಹೇಳಿದ್ದಾರೆ. ಸರಿಗೆ ಈ ಜೇನುತುಪ್ಪವನ್ನ ಹೆಂಗ್ ಟೆಸ್ಟ್ ಮಾಡಬೇಕು? ಸರ್, ಜೇನುತುಪ್ಪವನ್ನ ಸಾಧಾರಣವಾಗಿ ನಾವು ಅಂಗಡಿಯಿಂದ ತಂದಾಗ ಅದನ್ನ ಪರೀಕ್ಷೆ ಮಾಡಬೇಕು ಅನ್ನೋದು ನಮ್ಮ ಜನಜೀವನದಲ್ಲಿ ಅಂದ್ರೆ ಸಾಮಾನ್ಯ ಜನರಿಗೆ ಸ್ವಲ್ಪ ಕಷ್ಟದ್ದೇ ಕೆಲಸ. ಇದನ್ನ ಪರ್ಫೆಕ್ಟ್ ಆಗಿ ಟೆಸ್ಟ್ ಮಾಡಬೇಕಂತ ಹೇಳಿದ್ರೆ ನಮಗೆ ಒಂದು ಪ್ರಯೋಗಾಲಯಗಳಿಗೆ ಬೇಕಾಗುತ್ತೆ. ಅಲ್ಲೇ ಹೋಗಬೇಕು. ಅಲ್ಲಿ ಹಲವಾರು ಈ ಒಂದು ಪರೀಕ್ಷೆಗಳನ್ನ ಮಾಡಿ ಅದನ್ನ ಟೆಸ್ಟ್ ಮಾಡ್ತಾರೆ. ಅಂದ್ರೆ ಸಾಧಾರಣವಾಗಿ C4 sugar test ಅಂತ ಕರೀತಾರೆ, ಐಸೋಟೋಪ್ ಟೆಸ್ಟ್ ಅಂತ ಹೇಳ್ತಾರೆ, ಆಮೇಲೆ ಆಂಟಿಬಯೋಟಿಕ್ಸ್ ಟೆಸ್ಟ್ ಮಾಡ್ತಾರೆ, ಡಯಾಸ್ಟಿಸ್ ಆಕ್ಟಿವಿಟಿ ಟೆಸ್ಟ್, ಹಲವಾರು ಪ್ರಯೋಗಗಳ ಪರೀಕ್ಷೆಗಳಿದಾವೆ. ಅವು ಅಕ್ಯುರೇಟ್ ಆಗಿ ನಮಗೆ ಈ ಒಂದು ಇದನ್ನ ಕೊಡ್ಲಿಕ್ಕೆ ಸಾಧ್ಯ. ಆದ್ರೆ ನಾವು ಸಾಮಾನ್ಯವಾಗಿ ಒಂದು ನಮ್ಮ ಹಂತದಲ್ಲಿ ಏನಾದ್ರೂ ಒಂದು ಸಣ್ಣ ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅದರಲ್ಲಿ ಈ ಒಂದು ಬೆಲ್ಲ ಅಥವಾ ಸಕ್ಕರೆ ಪಾಕ ಕರಗಿದೆಯಾ ಏನು ಅನ್ನೋದನ್ನ ನೋಡಬಹುದು. ಈಗ ನಾವು ಶುದ್ಧತೆ ಅಂದ ತಕ್ಷಣ ಸಾಕಷ್ಟು ಅಂಶಗಳು ಬರ್ತದೆ, ಅದರಲ್ಲಿ ಎಷ್ಟು ಪರಾಗಗಳಿದೆ, ಯಾವ ಹೂವಿಂದ ಪರಾಗದಿಂದ ಆಗಿದೆ, ಎಷ್ಟು ಸುಕ್ರೋಸ್ ಕಂಟೆಂಟ್ ಇದೆ, ಇದೆಲ್ಲ ನಾವು ಪರೀಕ್ಷೆ ಮಾಡಬೇಕಾಗತ್ತೆ. ಆದರೆ ಸಾಮಾನ್ಯವಾಗಿ ರೈತ ನಮಗೆ ಜನಗಳಿಗೆ ಏನಾಗುತ್ತೆ, ಅದರಲ್ಲಿ ಸಕ್ಕರೆ ಪಾಕ ಬಂದಿದೆ ಅಂತ ಒಂದು ಅನುಮಾನ ಇರ್ತದೆ, ಅಥವಾ ಬೆಲ್ಲದ ಪಾಕ ಹಾಕಿರ್ಬೋದು ಅಂತ ಅನುಮಾನ ಇರುತ್ತದೆ. ಇದನ್ನ ಮಾತ್ರ ಸಣ್ಣದಾಗಿ ಒಂದೊಂದು ಪರೀಕ್ಷೆಗಳನ್ನ ಮಾಡ್ಕೊಳ್ಬಹುದು, ಸರಳ ಮಾಡ್ಕೊಳ್ಳಿ, ಸರಳವಾಗಿ ಇದು ಅಷ್ಟೇ ಮಾಡಬಹುದು. ಆದ್ರೆ ಇದು ಅಕ್ಯುರೇಟ್ ಅಲ್ಲ, ನಮ್ಮ ಒಂದು ಜ್ಞಾನಕ್ಕೆ ಮಾಡ್ಕೊಳಕ್ ಅಷ್ಟೇ. ಇದರಲ್ಲಿ ಮೊದಲನೇದಾಗಿ ತಂಬ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಈ ತಂಬ್ ಟೆಸ್ಟ್ ಅಂತಂದ್ರೆ ಹೆಬ್ಬೆರಳ ಮೇಲೆ ಒಂದು ಹನಿ ಜೇನುತುಪ್ಪವನ್ನು ಹಾಕಿದ್ರೆ ಅದು ಹನಿಯಾಗಿ ಉಳಿಬೇಕು, ಅದು ಹರಡಬಾರದು, ಹರಿಬಾರದು ಅನ್ನೋ ಒಂದು ನಂಬಿಕೆ ನಮಗೆ. ಆದ್ರೆ ಇವತ್ತು ನಿಮಗೆ ಒಂದು ಜ್ಞಾನಕ್ಕಾಗಿ ಹೇಳ್ತೀನಿ, ಸಾಕಷ್ಟು ಕಂಪನಿಗಳು ಇದನ್ನ ಮೀರಿಬಿಟ್ಟದ. ನಾವು ಚಾಪೆ ಕೆಳಗೆ ನೋಡಿದ್ರೆ ಅವ್ರ ರಂಗೋಲೆ ಕೆಳಗೆ ಅಂತ ಹೇಳಂಗ, ಅದು ಹಾಕಿದ್ರೆ ಅಳ್ಳಾಡೋ ಮಿಸ್ಕಾಡೋದೇ ಇಲ್ಲ ಅಂತ ಜೇನುತುಪ್ಪ ಇವತ್ತು ಮಾರುಕಟ್ಟೆಗೆ ಬರ್ತಾ ಇದೆ. ಅಂದ್ರೆ ಶುದ್ಧ ಅಂತ ನಾವು ಅನ್ಕೊಂತೀವಿ, ಅದು ಶುದ್ಧ ಆಗಿರೋದಿಲ್ಲ, ಯಾಕಂದ್ರೆ ಆ ಒಂದು ಪ್ರಮಾಣದಲ್ಲಿ ಅದಕ್ಕೆ ಕನ್ಸಿಸ್ಟೆನ್ಸಿಯನ್ನು ತಂದು ಬಿಟ್ಟಿರ್ತಾರೆ, ರಾಸಾಯನಿಕಗಳನ್ನ ಮಿಶ್ರಣ ಮಾಡಿ ಹರಿಲಾರದಂಗ ಮಾಡಿಬಿಟ್ಟಿರ್ತಾರೆ. ಅಂದ್ರೆ ಇದಂತೂ ಹೋಗ್ಬಿಡುತ್ತೆ ಸರ್. ಹಾಗಾಗಿ ಎರಡನೇದು ನಾವು ವಾಟರ್ ಟೆಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ನೀರಿನ ಟೆಸ್ಟ್ ಅಂತ ಹೇಳ್ತೀವಿ. ನಿಮಗೆ ಯಾವ್ದಾದ್ರು ಒಂದು ಶುದ್ಧವಾದ ಜೇನುತುಪ್ಪವನ್ನ ಒಂದು ಗಾಜಿನ ಲೋಟದಲ್ಲಿ ನೀರನ್ನ ಹಾಕಿ ಒಂದು ಹನಿಯನ್ನ ಹಾಕಿದ್ರೆ ಆ ಹನಿ ಆ ಒಂದು ಗ್ರಾವಿಟೇಷನ್ ಪುಲ್ಗೆ ನೇರವಾಗಿ ಅದರ ಡೆನ್ಸಿಟಿ ಕೆಳಗಡೆ ಹೋಗಿ ಕೂತ್ಕೊಳ್ಬೇಕು, ಕೂರ್ಬೇಕು ಅಂತ ಹೇಳ್ತೀವಿ. ಅದು ತಳಭಾಗಕ್ಕೆ ಕೂತ್ರೆ ಶುದ್ಧವಾದ ಜೇನುತುಪ್ಪ, ಅದೇನಾದ್ರೂ ಮಧ್ಯದಲ್ಲಿ ಮಧ್ಯಕ್ಕೆ ಬರಬೇಕಾದ್ರೆ ಹರಡ್ಕೊಂಡ್ಬಿಟ್ರೆ ನೀರಿನೊಳಗೆ ಸೇರ್ಕೊಂತು ಅಂತ ಹೇಳಿದ್ರೆ ಅದರಲ್ಲಿ ಮಿಶ್ರಣ ಆಗಿದೆ, ಶುದ್ಧ ಅಲ್ಲ ಅಂತ ಅನ್ಕೋಬಹುದು. ಸರಳವಾಗಿರ್ತಕ್ಕಂಥ ಗ್ಲಾಸ್ ನಲ್ಲಿ ಒಂದು ಹನಿ ಜೇನುತುಪ್ಪವನ್ನು, ಗಾಜಿನ ಗ್ಲಾಸ್ ತಗೊಂಡು ಒಂದು ಜೇನುತುಪ್ಪ ಒಂದು ಹನಿ ಬಿಟ್ಬಿಟ್ರೆ ಮುಗಿದೋಯ್ತು, ಕೆಳಗಡೆ ಹೋಗಿ ಅದು ಕೂತ್ಕೊಳ್ಬೇಕು ಅನ್ನೋದು ಒಂದು ನಂಬಿಕೆ ಅಷ್ಟೇ. ಇದೆಲ್ಲ ಇದು ಫುಲ್ ಪ್ರೂಫ್ ಅಲ್ಲ, ನಮ್ಮ ಒಂದು ರೂಲ್ ಪ್ರಕಾರ ರೂಲ್ ಅಷ್ಟೇ. ಮೂರನೇದಾಗಿ ನಾವು ಫ್ಲೇಮ್ ಟೆಸ್ಟ್ ಅಂತ ಹೇಳ್ತೀವಿ, ಬೆಂಕಿ ಪರೀಕ್ಷೆ ಅಂತ ಹೇಳ್ತೀವಿ. ಇಲ್ಲಿ ಒಂದು ಹತ್ತಿಯ ಉಂಡೆ, ಅರಳೆ ಅಂತ ಏನ್ ಹೇಳ್ತೀವಿ, ಹತ್ತಿಯ ಉಂಡೆಯನ್ನ ಜೇನುತುಪ್ಪದಲ್ಲಿ ಅದ್ದಿ ಅದಕ್ಕೆ ಒಂದು ಬೆಂಕಿಯನ್ನು ಹಚ್ಚಿದಾಗ ಸರಳವಾಗಿ ಉರಿಬೇಕದು, ಚಿಟಿ ಚಿಟಿ ಸದ್ದು ಮಾಡಬಾರದು, ನೇರವಾಗಿ ಸುಮ್ಮನೆ ಉರಿಬೇಕು, ದೀಪ ಹಚ್ಚಿದಂಗೆ ಉರಿಬೇಕು. ಚಿಟಿ ಚಿಟಿ ಸದ್ದು ಬಂತು, ಕ್ರ್ಯಾಕಿಂಗ್ ಆಯ್ತು, ಸದ್ದು ಮಾಡ್ತಾ ಇದೆ ಅಂತ ಹೇಳಿದ್ರೆ ಮಿಶ್ರಣ ಇದೆ ಅಂತೇಳಿ ಒಂದು ನಂಬಿಕೆ ಅಷ್ಟೇ. ಇನ್ನೊಂದು ನಮಗೆ ವಿನೆಗರ್ ಟೆಸ್ಟ್ ಅಂತ ಹೇಳಿದೆ, ವಿನೆಗರ್ ನಾವು ಸಾಧಾರಣವಾಗಿ ಆಹಾರಗಳಲ್ಲಿ ಬಳಸ್ತಕ್ಕಂತ ವಿನೆಗರ್ ಏನಿದೆ, ಇದರಲ್ಲಿ ಒಂದು ಭಾಗ ಒಂದು ಜೇನುತುಪ್ಪ, ಸ್ವಲ್ಪ ಅದಕ್ಕೆ ನೀರು, ಎರಡರಿಂದ ಮೂರು ಹನಿಗಳಷ್ಟು ಈ ವಿನೆಗರ್ ಅನ್ನು ಹಾಕಿ ಅದಕ್ಕೆ ನಾವು ಕಾಯಿಸಿದಾಗ, ಸ್ವಲ್ಪ ಒಂದು ಕಾಯಿಸಿದಾಗ ನೇರವಾಗಿ ಬುರುಗು ಬರ್ತದೆ. ಬುರುಗು ಬಂತು ಅಂದ್ರೆ ಅಶುದ್ಧವಾದ ಜೇನುತುಪ್ಪ, ಬುರುಗು ಬರಲಿಲ್ಲ ಅಂದ್ರೆ ಶುದ್ಧ, ಒಂದು ನಂಬಿಕೆ. ಇದು ಒಂದು ಟೆಸ್ಟ್. ಇನ್ನೊಂದು ಹೀಟ್ ಟೆಸ್ಟ್ ಅಂತಿದೆ, ನೇರವಾಗಿ ನಾವು ಈ ಒಂದು ಜೇನುತುಪ್ಪವನ್ನ ಕಾಯಿಸಿದಾಗ ಬುರುಗು ಬಂತು ಅಂತ ಹೇಳಿದ್ರೆ ಅದು ಇಂಪ್ಯೂರ್, ಇದು ಒಂದು ನಂಬಿಕೆ. ಸೊ ಈ ತರದ ಹಲವಾರು ಟೆಸ್ಟ್ಗಳು ನಮ್ಮಲ್ಲಿ ಇವತ್ತು ಲಭ್ಯ ಇದೆ, ಆದ್ರೆ ಯಾವುದೂ ಸಹ ನಮ್ಮ ನಂಬಿಕೆಯನ್ನ ಮೀರಿದ್ದು. ಅಂದ್ರೆ ಯಾವ್ದು ಮಾಡಿದ್ರು ಅದು ಕರೆಕ್ಟ್ ಅಂತ ಅನ್ಕೊಳ್ಳಿಕ್ ಆಗೋದಿಲ್ಲ, ಆದ್ರೂ ಕೆಲವೊಂದು ಪದ್ಧತಿಗಳನ್ನ ತಾವು ಹೇಳಿಕೆ ಪ್ರಯತ್ನ ಮಾಡಿದಿರಿ. ಹೌದು, ಇದನ್ನ ನಾವೀಗ C4 ಟೆಸ್ಟ್ ಅಂತ ಲ್ಯಾಬ್ಗೆ ನಾವು ಅದನ್ನ ತಗೊಂಡೋದಾಗ, ನಮ್ಮಲ್ಲಿ ಒಂದು FSSAI ಅಂತೇಳಿ ಒಂದು ಸಂಸ್ಥೆ ಇದೆ, ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಸ್ಥೆ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಒಂದು ಆಹಾರ ಗುಣಮಟ್ಟ ಒಂದು ಪರೀಕ್ಷೆ ಮಾಡುವಂತ ಸಂಸ್ಥೆ, ಅವರು ಒಂದು ಸರ್ಟಿಫಿಕೇಟ್ ಗಳನ್ನ ಲ್ಯಾಬ್ ಟೆಸ್ಟ್ ಆಧಾರದ ಮೇಲೆ ಕೊಡ್ತಾರೆ, ಅಲ್ಲಿ ಕೆಲವು ಟೆಸ್ಟ್ ಗಳನ್ನ ಮಾಡ್ತಾರೆ. ಈಗ C4 ಶುಗರ್ ಟೆಸ್ಟ್ ಅಂತ ಹೇಳಿದೆ ನಾನು, ಇಷ್ಟೇ ಶುಗರ್ ಕಂಟೆಂಟ್ ಇಷ್ಟಿರಬೇಕು ಅಂತೇಳಿ ಒಂದು ಆ ಒಂದು ಟೆಸ್ಟ್ ಅನ್ನ ಮಾಡ್ತಾರೆ. ಅದೇ ತರ ಕಾರ್ಬನ್ ಐಸೋಟೋಪ್ ಟೆಸ್ಟ್ ಅಂತ ಹೇಳ್ತಾರೆ, ಕಾರ್ಬನ್ ಐಸೋಟೋಪ್ ವ್ಯಾಲ್ಯೂ ಅಂತ ಹೇಳ್ತಾರೆ, ಆ ಒಂದು ಜೇನುತುಪ್ಪದಲ್ಲಿ ಇರಬಹುದಂತಹ ಜೇನು ಮತ್ತೆ ಅದರಲ್ಲಿರ್ತಕ್ಕಂತಹ ಒಂದು ಪ್ರೋಟೀನ್ ಎರಡರದು ಒಂದೇ ವ್ಯಾಲ್ಯೂ ಇರಬೇಕು, ಆ ಒಂದು ಸಸಾರಜನಕದ್ದು ಮತ್ತೆ ಇದರದ್ದು ಎರಡು ಒಂದೇ ವ್ಯಾಲ್ಯೂ ಇರಬೇಕು ಅಂತ ಹೇಳ್ತೀವಿ. ಅದರಲ್ಲಿ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರೆ ಶುದ್ಧ ಇಲ್ಲ ಅಂತೇಳಿ ಒಂದು ರಿಸಲ್ಟ್ ಬರ್ತದೆ. ಅದೇ ತರದಲ್ಲಿ ನಮಗೆ ಈ ಆಂಟಿಬಯೋಟಿಕ್ಸ್ ಯಾವ್ಯಾವುದೋ ಒಂದು ಸಿಗ್ತಕ್ಕಂಥ ಆಂಟಿಬಯೋಟಿಕ್ಗಳ ಪ್ರಮಾಣ ಎಷ್ಟಿರಬೇಕು ಅನ್ನೋದ್ರ ಮೇಲೆ ಒಂದು ಟೆಸ್ಟ್ ಮಾಡ್ತಾರೆ, ಡಯಾಸ್ಟೇಸ್ ಆಕ್ಟಿವಿಟಿ ಅಂತೇಳಿ ಒಂದು ಎಂಜೈಮ್ ಆಕ್ಟಿವಿಟಿ ಟೆಸ್ಟ್ ಅನ್ನ ಮಾಡ್ತಾರೆ. ಇನ್ನ ಒಂದು ಶುದ್ಧತೆಗಾಗಿ ಎಷ್ಟು ಪ್ರಮಾಣದಲ್ಲಿ ಈ ಒಂದು ಪರಾಗ ಇರಬೇಕು ಅಂತೇಳಿ ಒಂದು ಸ್ಟ್ಯಾಂಡರ್ಡ್ ಇದೆ, ಯಾವುದೇ ಒಂದು ಹೂವಿನಿಂದ ಅದು ಪರಾಗವನ್ನು ಸಂಗ್ರಹಣೆ ಮಾಡಿ ಜೇನುತುಪ್ಪ ಮಾಡಿದ್ರೆ ಇಷ್ಟು ಪರಾಗದ ಅಂಶಗಳು ಇರಬೇಕು ಜೇನುತುಪ್ಪದಲ್ಲಿ ಅಂತಿದೆ. ಇವತ್ತಿನ ದಿವಸ ಅದನ್ನ ಕೃತಕವಾಗಿ ಸೇರಿಸಿ ಅದನ್ನ ನಂಬಿಸಲಿಕ್ಕೆ ಸಾಕಷ್ಟು ಮಾರುಕಟ್ಟೆಯ ತಂತ್ರಗಳು ಮಾಡ್ತಾ ಇದ್ದಾರೆ. ರೈತ ಅಂದ್ರೆ ಕೇಳಿದ್ರಲ್ಲ, ಶುದ್ಧವಾದ ಜೇನುತುಪ್ಪ ಯಾವುದು, ಅಶುದ್ಧವಾದ ಯಾವುದು ಅಂತ ಹಲವಾರು ಪದ್ಧತಿಗಳನ್ನು ಹೇಳಿದ್ದಾರೆ. ಇದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿರುವಂತದ್ದು, ನಿಮ್ಗೆ ಯಾವ್ದು ಶುದ್ಧ ಯಾವ್ದು ಅಶುದ್ಧ ಅಂತ ನೀವು ನಿರ್ಧಾರ ಮಾಡಬೇಕು. ಆದ್ರೆ ಒಂದು ಸರಳ ಹೇಳಿದರೆ, ಶುದ್ಧವಾದ ಜೇನುತುಪ್ಪ ಬೇಕು ಅಂದ್ರೆ ನೀವೊಂದು ಪೆಟ್ಟಿಗೆ ಇಡಬೇಕು, ನೀವು ಜೇನುತುಪ್ಪವನ್ನು ತಯಾರು ಮಾಡಿಕೊಳ್ಬೇಕು, ಅದನ್ನ ನೀವು ಉಪಯೋಗ ಮಾಡಿಕೊಂಡಂತಂದ್ರೆ ನಿಮ್ಮ ಆರೋಗ್ಯ, ನಿಮ್ಮ ಮನೆಯವರ ಆರೋಗ್ಯ, ಕುಟುಂಬದ ಆರೋಗ್ಯ, ಅದರಿಂದ ನಿಮ್ಗೆ ಬೇಕಾದವರಿಗೆ ಇನ್ನು ಉಳಿದ ಜೇನುತುಪ್ಪವನ್ನು ನೀವು ಕೊಡಬಹುದು. ಇಷ್ಟೇ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದಾರೆ ಬದ್ರಿ ಪ್ರಸಾದ್ ಅವರು. ಆದ್ರೆ ಇನ್ನು ನೀವು ಅವ್ರ ಜೊತೆಗೆ ಚರ್ಚೆ ಮಾಡಬೇಕು ಅಂತಂದ್ರೆ ಅವರು ಡಾಕ್ಟರ್ ಬದ್ರಿ ಪ್ರಸಾದ್ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 99 00 14 57 05. ಈ ಮೊಬೈಲ್ ನಂಬರ್ ನೀವು ಫೋನ್ ಮಾಡಿ ಸಾಕಷ್ಟು ಮಾಹಿತಿಯನ್ನ ಈ ಜೇನು ಕೃಷಿ ಬಗ್ಗೆ, ಜೇನು ತುಪ್ಪದ ಬಗ್ಗೆ ನೀವು ಮಾಡ್ಕೊಳ್ಬಹುದು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಬದ್ರಿ ಪ್ರಸಾದ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಶರಶ್ಚಂದ್ರ ತಳ್ಳಿ ಕುಪ್ಪಿಗುಡ್ಡ ಅವರ ರಚನೆ ಕೇಳಿದಿರಿ. ಜೈನ ಹನಿ ಜಾಗ ಹಿತವೆನಿಸದಿದ್ದರೆ ಪರಾರಿಯಾಗುತ್ತವೆ, ಆದರೆ ಒಮ್ಮೆ ಒಗ್ಗಿಕೊಂಡರೆ ಖಾಯಂ ಆಗಿ ಉಳಿಯುತ್ತವೆ. ಅಭಾವ ಕಾಲ ಮತ್ತು ಶತ್ರುಗಳ ಬಾಧೆ ಹೆಚ್ಚಾದಾಗ ಬಲಿಷ್ಠ ಕುಟುಂಬಗಳಾದರೆ ಎದುರಿಸಿ ಬದುಕುತ್ತವೆ, ಕೃಷಿ ಕುಟುಂಬಗಳಾದರೆ ಸೋತು ಪರಾರಿಯಾಗುತ್ತವೆ. ಕೃಷಿ ಋಷಿ ಜೇನು ಕೃಷಿಯನ್ನು ಮಾಡುತ್ತಿರುವ ರೈತನ ಅನುಭವ ರಸ ಋಷಿಯ ದೂರವಾಣಿ ಮುಖಾಂತರ ಮಾಹಿತಿ ನೀಡಿದ ರೈತ ಕೊಪ್ಪಳದ ಬೆಟಗೇರಿ ಗ್ರಾಮದ ಏಳುಕೋಟೇಶ್ವರ ಕೋಮಲಾಪುರ. ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ. ಈಗ ನನ್ನ ಜೊತೆಗೆ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆ ಬೆಟಗೇರಿ ಗ್ರಾಮದ ಏಳುಕೋಟೇಶ್ವರ ಚನ್ನಬಸಪ್ಪ ಕೋಮಲಾಪುರ ಅವರದರ. ಇವರು ಸಹಿತ ಜೇನು ಸಾಕಾಣಿಕೆ ಮಾಡ್ತಾರೆ. ವಿಶೇಷತೆ ಏನು ಅಂತಂದ್ರೆ, ಎಲ್ಲರೂ ಸಾಮಾನ್ಯವಾಗಿ ಹೊಲದೊಳಗೆ ಜೇನು ಸಾಕಾಣಿಕೆ ಮಾಡಿದ್ರೆ ಇವರು ಮನೆ ಮುಂದೆ ಮನೆ ಒಳಗನೆ ಜೇನು ಸಾಕಾಣಿಕೆ ಮಾಡ್ತಾರೆ. ಅಂದ್ರೆ ಮನೆಯೊಳಗೆ ಹೆಂಗ್ ಮಾಡ್ತಾರಪ್ಪ, ಮನೆಗೆ ಬಂದು ಹೋಗೋರಿಗೆ ಸಮಸ್ಯೆ ಆಗೋದಿಲ್ಲೇನು ಅಂತೇಳಿ ಎಲ್ಲರಿಗೆ ಸಾಮಾನ್ಯವಾಗಿ ಒಂದು ತಲೆಯೊಳಗೆ ಬರುವಂತ ವಿಚಾರ. ಅದಕ್ಕೆ ಏಳುಕೋಟೇಶ್ ಅವರನ್ನ ಮಾತಾಡಿಸಿ ಅವ್ರ ಮನೆಯೊಳಗೆ ಹೆಂಗ್ ಜೇನು ಸಾಕ್ಲಿತಾರ ಅಂತ. ನಮಸ್ಕಾರ ಏಳುಕೋಟೇಶ್ ಚನ್ನಬಸಪ್ಪ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಎಷ್ಟು ವರ್ಷ ಆಯ್ತು ಸರ್ ನೀವು ಜೇನು ಸಾಕಾಣಿಕೆ ಶುರು ಮಾಡಿ? 2-3 ವರ್ಷ ಆಯ್ತು ಸರ್. ಜೇನು ಸಾಕಾಣಿಕೆ ಮಾಡಲಿಕ್ಕೆ ಒಂದು ಪ್ರೇರಣೆ ಸರ್ ನಮ್ಮಲ್ಲಿರುವ ಜೇನು ಮೇಳನ ಸರ್. ನಮ್ದು ಒಂಥರ ಹಳ್ಳಿ ಕುಟುಂಬ, ನಮ್ದು ಹೊಲ ಹಳ್ಳದಂಡೆ ಅಲ್ಲೆಲ್ಲ ಜೇನ್ ಬಿಡ್ಸೋದ್ ನಮ್ ಕಾಮನ್ ಸರ್. ನಾವು ಹೆಂಗಾಗಿ ಹೋಗೋದು ಬಿಡ್ಸ್ಕೊಂಡು ಹಿಂಗ್ ಬಂದು ತಿಂತಿದ್ವಿ, ಅದೊಂದು ನಮ್ಗೆ ಹಾಬಿ, ಇದೊಂದು ಉದ್ಯೋಗ ಆಗುತ್ತ. ಅದೇ ಹೊಲದಾಗ ಮಾಡಿದ್ರೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸಮೀಪಿತ್ತಾರೆ ಇಲ್ಲೇ ಅಲ್ವಾ, ಹಿಂಗ ನೋಡ್ಕೊಂಡು ಹೋಗ್ಬಿಡಂತಾರೆ ಅನ್ನೋರ ಸಂಖ್ಯೆ ಜಾಸ್ತಿ. ಹಾಗಾಗಿ ಆದಷ್ಟು ಅವ್ರಿಗೆ ಒಂದಿಷ್ಟರದ ಲಾಭನ ಗೊತ್ತಾಗ್ಲಿ, ಹೆಂಗ ನಾವು ನಿರ್ವಹಣೆ ಮಾಡ್ಬೋದು, ಇಲ್ಲಾದ್ರೆ ನಾವು ಪದೇ ಪದೇ ಮಕ್ಕಳು ನಾವೆಲ್ಲರ ಅದ್ರ ಕಡೆ ಲಕ್ಷ್ಯ ಇರುತ್ತೆ. ಒಂಥರ ಸಾಕು ಪ್ರಾಣಿಗೆ ಇರ್ತೀವಿ ಸರ್, ಹಂಗಾಗ್ಬಿಟ್ಟಾವ. ತೋಟಗಾರ ಇಲಾಖೆ ಕೊಪ್ಪಳ ಅವ್ರನ್ನ ನಾನು ಸರ್ ನನ್ ಒಂದ್ ಬಾಕ್ಸ್ ಕೊಡ್ರಿ ಅಂದ. ನನ್ನ ಆಸಕ್ತಿ ನೋಡವ್ರು ನಂಗೆ ಫ್ರೀಯಾಗಿ ಒಂದ್ ಬಾಕ್ಸ್ ಕೊಟ್ರಿ ಸರ್. ನಿಜವಾಗ ಅವತ್ತು ತಂದ ಬಾಕ್ಸ್ ಸರ್, 3 ವರ್ಷ ಆಯ್ತು ನನ್ನ ಗೂಡ್ ಅದರಿಂದ ಹೊರಗೆ ಹೋಗೇ ಇಲ್ಲ. ಒಂದೇ ಅಥವಾ ಹೆಚ್ಚಾಗಿ ಬಾಕ್ಸ್? ನಾನು ಒಟ್ಟ 9 ಬಾಕ್ಸ್ ಸರ್. ಮನೆ ಮುಂದ 5 ಬಾಕ್ಸ್ ಅದರಿ, ಒಳ್ಳಾಗ 4 ಇಟ್ಟೇನ್ರಿ. ಮೊದಲ ನನಗೆ ಲಾಭ ಅಂತ ನನಗೇನು ಅನ್ಸಿಲ್ಲ ಸರ್. ಈ ಒಂದು 2 ವರ್ಷದಿಂದ ಸರ್ವೇ ಸಾಮಾನ್ಯ ನಾವು ತಿಂಗಳಿಗೆ 3 ಕೆಜಿ ತುಪ್ಪ ತೆಗೆದ್ರು 3,000 ರೂಪಾಯಿ, ಟನ್ ಗಟ್ಟಲೆ ಹೋಗುತ್ತೆ ನಮ್ ತುಪ್ಪ. ಹೌದಾ? ಹೇಳ್ಕೊಟ್ಟಿ ಸರ್. ನಿಮ್ ಮನೆ ಹೊಲದಿಂದ ದೂರ ಅದನ್ನ ನಡು ಊರಾಗದ? ಮನೆ ನಡ ಊರಾಗ ಸರ್ ನಮ್ದು ಮನೆ. ಅಲ್ರಿ, ಮತ್ತೆ ನಡ ಊರಾಗ ನಿಮ್ ಮನೆ ಇಟ್ಕೊಂಡು ಮನ್ಯಾಗ ನೀವು 5 ಡಬ್ಬಿ ಇಟ್ಟಿರಿ ಅಂದಾಜ್ ಅಂತಂದ್ರ, ಅವ್ ಜೇನ್ ದಿವಸ 10 ಸಲ ಹೊರಗ್ ಹೋಗ್ತಾವ, ಒಳಗ್ ಬರ್ತಾವ, ಮನೆ ಮಂದಿ ಬರೋರ್ ಇರ್ತಾರ, ಹೋಗೋರ್ ಇರ್ತಾರ, ಕೈ ಎತ್ತಿ ಕಡೆದು ಮಾಡೋದು ಮಾಡ್ತಂದ್ರ ಏನ್ ಮಾಡೋರು? ಅದಕ್ಕೆ ಏನಾದ್ರೆ ಡಿಸ್ಟರ್ಬ್ ಆದ್ರೆ ನಮ್ಮ ಹತ್ರ ಗಾಳಿ ಮಾಡ್ತಾ ಒಂದ್ರೆ ಅದಕ್ಕೆ ಡಿಸ್ಟರ್ಬ್ ಆಗಕ್ಕೆ ಚಾನ್ಸ್ ಇಲ್ರಿ. ಒಂದೇ ಆ ಡಿಸ್ಟರ್ಬ್ ಹೆಂಗಾಗುತ್ತ ಒಂದ್ ನಾ ಹೇಳ್ತೀನಿ ಸರ್. ಬೆಳಿಗ್ಗೆ ಅದು 5 ಗಂಟೆಗೆ ತನ್ನ ಕೆಲಸ ಸ್ಟಾರ್ಟ್ ಮಾಡುತ್ತೆ ಸರ್. ಅದು ಮಕ್ಕಳ ತರಕ್ ಹೋಗ್ಲಿ, ಹೂವಿನಿಂದ ಹೂವಿ ಹೋಗಿ ಅದರ ತನ್ನ ಪ್ರಕ್ರಿಯೆ ಸ್ಟಾರ್ಟ್ ಮಾಡುದು ಸರ್. ಆ ಟೈಮ್ನಲ್ಲಿ ನಾವು ಸಾಧ್ಯದಷ್ಟು ನಮ್ಮ ಮನೆಯಲ್ಲಿ ಲೈಟ್ ಹಾಕ್ಬಾರ್ದು ಸರ್. ಲೈಟ್ ಇಕ್ಕಿರಿತ್ತ ಅಲ್ಲೇ ಸುಮ್ನೆ ಕೈ ಅನ್ಕೊಂಡ ಅದು ಹೊರಗಡೆ ಹೋಗಿ ಕೆಲ್ಸಕ್ಕೆ ಬಿಟ್ಟು ಬೆಳಕಿ ಕಡೆ ಬಂದ್ಬಿಡುತ್ತ. ಅವಾಗ ಉಳಕ್ ಒಂದಂಗಾಗುತ್ತೆ ಸರ್. ನಾವು ಕೋಆಪರೇಟ್ ಮಾಡಕ್ ಸರ್, ನಮಗೆ ಬೇಕಾದಷ್ಟು ಬೆಳಕು ಮಾಡ್ಕೊಂಡು ಬಂದ್ ಮಾಡಿದ್ರ ಐದೈದುವರೆಗಿಂದ ಸ್ಟಾರ್ಟ್ ಮಾಡ್ತದ ಹೊರಗೋಕ ಆಮೇಲೆ ಬೇಗ ಲೈಟ್ ಹಾಕ ಸರ್. ಐದುವರೆ ಆರು ಗಂಟೆಕ ಲೈಟ್ ಹಾಕ್ಸ್ಕೊಂಡ್ ಕುಂತ್ಕೊಳ್ಳೋದು ಅದನ್ನೊಂದ್ ಮಾಡ್ಬಾರ್ದು. ನಾವು ಅಂಗಳದಲ್ಲಿ ಹಾಕಿಲ್ ಸರ್ ಒಂದ್ ಬಲ್ಪ್, ಅದನ್ನ ಸ್ವಲ್ಪ ಕಟ್ ಲೈನ್ ಹಾಕೋದ್ರೆ ಗೂಡ್ ಐತಿ. ಆ ಗೂಡ್ ಹತ್ರ ಹೋಗಿ ನೀವೇನಾದ್ರು ಬಿಡ್ಸಕ್ ಹೋದಾಗ ಅಥವಾ ಅದೇನೋ ಮಾಡಕ್ ಹೋದಾಗ ನಮ್ದೇ ಒಂದು ಮೆಥಡ್ ನಲ್ಲಿ ಬಿಡ್ಸಕ್ ಹೋದ್ರ ನಿಮ್ನ ಕಚ್ಚಂಗಿಲ್ಲ, ನಿಮ್ಗೆ ಗೊತ್ತಿಲ್ಲ ಹೋಗಿ ಅದ್ ಕೈ ಹಾಕಿದಾಗ ಕಚ್ಚುತ್ತೆ. ಅದ್ ಒಮ್ಮೆ ಗುಂಪಿನ ಹಾರ ಹೋಗ್ಬಿಡ್ತಾವ ಸರ್, ಎಷ್ಟ ಟೈಮ್ ಹೋಗ್ತಾ ಇರ್ತ ಎಷ್ಟ ಟೈಮ್ ಬರ್ತಾ ಇರ್ತ. ಅಲ್ಲ ಹೇಳ್ಕೊಟ್ಟೇಶ್ವರ, ಐದಾರು ಡಬ್ಬಿ ಇಟ್ಟಿವಿ ಅಂತ ಹೇಳಿದ್ರೆ ನೀವು ಸರ್, ಒಂದೊಂದ್ ಡಬ್ಬಿಯಾಗಿ ಸಾವಿರಾರು ಇರ್ತಾವ ಹುಳಗಳು, ಹೌದಿಲ್ಲ ಸರ್? ಹೌದ್ ಸರ್. ಮತ್ ಸಾವಿರಾರು ಐದಾರು ಸಾವಿರ ಒಂದ್ ಹತ್ತು ಸಾವಿರ ಅಂತಂದ್ರ ಸರ್, ಈ ವಿಮಾನ ನಿಲ್ದಾಣದಲ್ಲಿ ಹೆಂಗ ಏರೋಪ್ಲೇನ್ ಬಂದ್ ಇಳಿತಿರ್ತಾವ ಆ ಟೈಪ್ ಹಂಗ ಕಾಣಿಸ್ತಾ ಇರುತ್ತೆ ಸರ್. ಅದ್ರಾಗ ಎಷ್ಟೇ ಕಿಲೋಮೀಟರ್ ಹೋಗಿ ಬಂದ್ರನ ತಗೊಂಬಂದ್ರನ ಅಲ್ಲಿಗೆ ಸೀದಾ ಹೋಗ್ತದೆ ಸರ್. ನಮ್ಮಲ್ಲಿ ಮೂರು ಶಾಲೆಗಳದ ಸರ್, ಅವ್ರಿಗೆ ನಾನು ಇದ್ ಮಾಹಿತಿ ಕೊಡ್ತೀನಿ, ಅವ್ರ ಕೈಗೆ ಉಳ ನಾವು ಫ್ರೇಮ್ ತೆಗೆದು ಅವ್ರ ಕೈಗೆ ಕೊಡ್ತೀನಿ. ಆಮೇಲೆ ಅವ್ರಿಗೆ ನನಗೆ ಲೈವ್ ಆಗ ತೋರ್ಸ್ಬೇಕು, ಬರೀ ಹಿಂಗ್ ತೋರ್ಸಂಗಿಲ್ಲ. ತಂದಾಗ ನಾನು ಒಂದು ಜಾಗದಾಗ ನೋಡಿ ಬಂದಿದ್ದೆ ಸರ್ ಗೂಡ್. ಆ ಗೂಡ್ಗೆ ಹೋಗಿ ಲೈವ್ ಆಗಿ ಎಲ್ಲಾ ಎಂಟರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಮುಂದೆ ನಿಲ್ಸ್ಕೊಂಡು ಫ್ರೇಮ್ಗೆ ಹಾಕಿ ಅವ್ರ ಗುಟ್ಟ ಕಟ್ಸಿ ಈ ತರ ತಗೊಂಡ್ ಹೋಗುದು ಉಳಣ ಅಂತಾನ ತೋರಿಸ್ಕೊಟ್ಟಿನಿ ಸರ್. ನಾನು ನೀವು ಐದ್ ಸಾವಿರ ರೂಪಾಯಿ ಎಲ್ಲೋ ಸಿದ್ಧೇ ದುಡೇ ಕೊಕ್ಕೀರಿ, ಎರಡ್ ಸಾವಿರ ರೂಪಾಯಿ ಬಸ್ ಏರೋ ಅದ್ ಖರ್ಚು ಮಾಡ್ತೀರಿ, ಎರಡ್ ಮೂರ್ ಸಾವಿರ ತರ್ತೀರಿ, ಇಲ್ಲೇ ನಿಮ್ ಮನೆಗ್ ಇದ್ದು ನೀವೇನ್ ಮಾಡ್ಬೇಡ್ರಿ ತನ್ನ ಪಾಡಿಗೆ ಕಟ್ ಹಾಕ್ಬೇಡ್ರಿ, ಅದಕ್ಕೆ ಆರ ತಂದ್ ಹಾಕ್ಬೇಡ್ರಿ, ನೀರ್ ಹಾಕ್ಬೇಡ್ರಿ, ಕೆಲವು ಸಂದರ್ಭ ಅಷ್ಟ ನೀವ್ ನೋಡ್ಕೊಳ್ರಿ ಆರಾಮಾಗಿ ಅವ್ರ ಪಾಲಿ ಅವ್ ಹೋಗ್ತಾವ ಸಂರಕ್ಷಣೆ ಕೊಡ್ಬೇಕಷ್ಟೇ. ದಿನ ನೂರ್ ರೂಪಾಯಿ ಮೂರ್ ಸಾವಿರ ತಗೋರಿ, ಐದ್ ಬಾಕ್ಸ್ ಸರ್, ಐದರಿಂದ ಆರು ಬಾಕ್ಸ್ ಇದೆ ಸರ್. ಇವ್ರೇನ್ ಹತ್ತು ಬಾಕ್ಸ್ ಇಟ್ರೆ ತಿಂಗಳಿಗೆ ದಿನಕ್ಕೆ ಎರಡ್ ನೂರ್ ರೂಪಾಯಿ ತಗೋಬಹುದು ಸರ್. ಮನಸ್ ಮಾಡಿದ್ರೆ ನನಗ ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಮುಖಾಂತರ ಆಗಿರ್ಬೋದು, ಅಥವಾ ನನ್ನ ವಾಟ್ಸ್ಆಪ್ ಗ್ರೂಪ್ ಮುಖಾಂತರ ಆದ್ರೆ ನನಗೆ ಕೆಲವೊಂದ್ ಟೈಮ್ ಹಿಂಗ್ ಜೇನ್ ಹನಿ ಬಿಡಿಸಿದ್ನ ಅಂದ್ರ ಅದನ್ನ ಲೈವ್ ಆಗಿ ಬಿಡ್ತೀನಿ. ಅದನ್ನ ಯಾರಾದ್ರೂ ಆ ವಿಡಿಯೋ ನೋಡಿದಾಗ ಕೊಡ್ರಿ ಒಂದ್ ಕೆ ಜಿ ಬೇಕು ಅಂತ ಬಂದ್ ಹಿಂಗ್ ತಗೊಂಡ್ ಹೋಗ್ಬಿಡ್ತಾರ ಸರ್. ಅಂದ್ರೆ ನೀವು ಸೋಶಿಯಲ್ ಮೀಡಿಯಾನ ಉಪಯೋಗ ಮಾಡ್ಕೊಳ್ತೀರ ಅಂದಂಗಾಯ್ತು ನಿಮ್ಮ ಜೇನಿನ ಒಂದು. ನಾನ ಇವತ್ ಏನಾದ್ರೂ ಬಹಳಷ್ಟು ಜನಕ್ಕೆ ನಾನು ರೀಚ್ ಆಗಿಲ್ಲ ಅಂದ್ರೆ ಸೋಶಿಯಲ್ ಮೀಡಿಯಾನ ಒಂದು ಪ್ರಮುಖ ಕಾರಣ ಸರ್. ಆಮೇಲೆ ಪತ್ರಿಕೆಯವರು ನಮ್ಮ ಎಲ್ಲಾ ಸ್ನೇಹಿತರು ಅದಕ್ಕೆ ಪ್ರಮುಖ ಕಾರಣ ಸರ್. ನಾವ್ ಏನ್ ಮಾಡಿದ್ರು ಅದು ಒಂದು ನಾಲ್ಕು ಜನಕ್ಕೆ ಮುಟ್ಬೇಕಂದ್ರೆ ಸರ್ ಸೋಶಿಯಲ್ ಮೀಡಿಯಾ ಬೇಕೇ ಬೇಕು ಸರ್. ಬಹಳ ಸಂತೋಷ ಹೇಳ್ಕೊಟ್ಟಿಶವರೇ, ತಾವ್ ಇದುವರೆಗೆ ತಮ್ಮ ಜೇನು ಕೃಷಿಯ ಸಾಕಷ್ಟು ಅನುಭವ ಹಂಚಿಕೊಂಡ್ರಿ. ಇನ್ನು ನಮ್ಮ ಕಾರ್ಯಕ್ರಮ ಕೇಳ್ತಾ ಇರುವಂತವ್ರು ನಿಮ್ಮನ್ನ ಸಂಪರ್ಕ ಮಾಡಬೇಕು, ನಿಮ್ ಜೊತೆಗೆ ಮಾತಾಡಬೇಕು ಅಂತಂದ್ರೆ ನಿಮ್ಮ ಫೋನ್ ನಂಬರ್ ಏನಾದ್ರು ಹೇಳ್ಬೋದು ಸರ್? 9009073322. ಕೆಳಗರೆ ಏಳ್ಕೋಟೇಶ್ವರ ಮೊಬೈಲ್ ನಂಬರ್ ಈಗ ನೋಡ್ರಿ, ನಾ ಇನ್ನೊಂದ್ಸಲ ಹೇಳ್ತೀನಿ, 9009073322. ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಜೇನು ಕೃಷಿ ಬಗ್ಗೆ ಅವರ ಅನುಭವದ ಬಗ್ಗೆ ಸಾಕಷ್ಟು ವಿಷಯ ಅವರಿಂದ ತಿಳ್ಕೊಳ್ಬಹುದು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕ ನಮ್ಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ಒಂದು ಸತ್ಯವಾ ನಾವು ತಿಳಿಯುವ, ಒಂದು ವಾಸ್ತವ ನಾವು ಅರಿಯುವ. ಇದುವರೆಗೆ ಜೇನು ಝೇಂಕಾರ, ಜೇನುದುಂಬೆಯ ಸಂರಕ್ಷಣೆ ಸಾಕಣೆ ಔಷಧಿಯ ಮಹತ್ವ ಸಾಕ್ಷಾತ್ಕರಿಸುವ ಸರಣಿ ಕೇಳಿದಿರಿ. ಶೀರ್ಷಿಕೆ ಗೀತ ರಚನೆ ಸೋಮಶೇಖರ್ ಎಸ್ ರುಳಿ, ಸಂಗೀತ ಸಂಯೋಜನೆ ಸಂಜೀವ್ ನಾಮಣ್ಣವರ್. ಶೀರ್ಷಿಕೆ ಗೀತೆ ಹಾಡಿದವರು ದೇವೇಂದ್ರ ಕುಮಾರ್ ಪತ್ತಾರ್, ರೇವಯ್ಯ ವಸ್ತ್ರಮಠ್, ಉಮಾ ಡಿ ಕುಲಕರ್ಣಿ, ಸ್ನೇಹ ಕುಲಕರ್ಣಿ. ವಾದ್ಯ ಸಹಕಾರ ತಬಲ ಪಂಚಾಕ್ಷರಿ ಕಣವಿ, ಕೊಳಲು ಜೈತೀರ್ಥ ಕುಲಕರ್ಣಿ, ಕೀಬೋರ್ಡ್ ಅನಿರುದ್ಧ ದೇಶ್ಮುಖ್, ರಿದಮ್ ಪ್ಯಾಡ್ ವಿಠಲ್ ಪ್ರಸಾದ್. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ರಾಜೇಂದ್ರ ಆರ್ ಕುಲಕರ್ಣಿ. ಜೇನು ಉಳಿದರೆ ಮನುಜ ಉಳಿಯುವ. ರೈತ ಬಾಂಧವರೇ, ಇದುವರೆಗೆ ಜೇನ ಝೇಂಕಾರ, ಜೇನು ದುಂಬಿಯ ಸಾಕಣೆ ಸಂರಕ್ಷಣೆ ಹಾಗೂ ಔಷಧೀಯ ಮಹತ್ವ ಸಾಕ್ಷಾತ್ಕರಿಸುವ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ರಾಜೇಂದ್ರ ಆರ್ ಕುಲಕರ್ಣಿ. ಕೃಷಿ ರಂಗದಲ್ಲಿ ಈಗ ಒಂದು ಜಾಹೀರಾತು, ನಂತರ ನಿತ್ಯ ಮೇಘ ಸಂದೇಶ ಕೇಳಬಹುದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ನಮ್ಮ